ಎನ್ಎಸ್ವಿ ಪಾಕ್ಷಿಕ ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ನವೆಂಬರ್ 21ರಿಂದ ಡಿಸೆಂಬರ್ 4ರವರೆಗೆ ಎನ್ಎಸ್ವಿ ಶಸ್ತ್ರಚಿಕಿತ್ಸೆ ಸರಳ ಸುಲಭ ಸುರಕ್ಷಿತ ಲೈಂಗಿಕತೆಗೆ ಧಕ್ಕೆ ಇಲ್ಲ ವಿಶ್ರಾಂತಿಯ ಅಗತ್ಯವಿಲ್ಲ ಎನ್ಎಸ್ವಿಯನ್ನು ಪುನರ್ ಬದಲಾಯಿಸಬಹುದು ನೆನಪಿಡಿ ಎನ್ಎಸ್ವಿ ಕೇವಲ ಗರ್ಭಧಾರಣೆಯನ್ನು ತಡೆಗಟ್ಟುತ್ತದೆ ಲೈಂಗಿಕ ರೋಗಗಳಿಂದ ರಕ್ಷಣೆ ನೀಡುವುದಿಲ್ಲ ಸ್ವಯಂ ಪ್ರೇರಿತರಾಗಿ ಎನ್ಎಸ್ವಿಗೆ ಒಳಗಾಗಿ ಪುರುಷರ ಕುಟುಂಬ ಯೋಜನೆಯ ಉಪಾಯ ಪರಿಪಕ್ವ ಕುಟುಂಬದ ಅಡಿಪಾಯ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ತಮ್ಮ ಜಿಲ್ಲೆಯ ರೈತ ಬಾಂಧವರಿಗೆ ಕೆಲವೊಂದು ಸಲಹೆಗಳನ್ನು ಕಳಿಸಿಕೊಟ್ಟಿದ್ದಾರೆ ಇತ್ತೀಚೆಗೆ ಬಿದ್ದಂಥ ಮಳೆಯಿಂದ ಹೊಲದಲ್ಲಿ ನಿಂತ ನೀರನ್ನು ಬಸಿಗಾಲುವೆಯನ್ನು ನಿರ್ಮಾಣ ಮಾಡಿ ಹೆಚ್ಚಿನ ಮಳೆ ನೀರನ್ನು ಬಸ್ದು ಹೋಗೋ ರೀತಿಯಲ್ಲಿ ಮಾಡಬೇಕಾಗತ್ತೆ ಸತತ ಮಳೆಯಿಂದಾಗಿ ಬೆಳೆಗಳ ಎಲೆಗಳು ಹಳದಿ ಬಣ್ಣ ಆಗುವಂಥ ಸಾಧ್ಯತೆ ಇರೋದರಿಂದ ರೈತ ಬಾಂಧವರು 19-19-19 ಈ ಸಂಕೀರ್ಣ ರಸಗೊಬ್ಬರವನ್ನು ಪ್ರತಿ ಲೀಟರ್ ನೀರಿಗೆ 6 ಗ್ರಾಂ ಪ್ರಮಾಣದಲ್ಲಿ ಬೆರೆಸಿಕೊಂಡು ಎಲೆ ಮೇಲೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ ಇದರಿಂದ ಬೆಳೆ ಚೇತರಿಸಿಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ತೊಗರಿ ಮತ್ತು ಅವರೆ ಬೆಳೆ ಹೂ ಮತ್ತು ಕಾಯಿಯಾಗುವಂಥ ಒಂದು ಹಂತದಲ್ಲಿ ಇದೆ ಇಂತಹ ಕಡೆಗಳಲ್ಲಿ ಮುಖ್ಯವಾಗಿ ಈ ಕಾಯಿ ಕೊರಕ ಕೀಟದ ಮೊಟ್ಟೆ ಮತ್ತು ಮೊದಲನೇ ಹಂತದ ಹುಳುಗಳು ಕಂಡುಬರುವಂಥ ಸಾಧ್ಯತೆ ಇರುತ್ತೆ ಇವುಗಳ ಸಂಖ್ಯೆ ಆರ್ಥಿಕ ನಷ್ಟವನ್ನು ಉಂಟು ಮಾಡುವಷ್ಟು ಇರೋದರಿಂದ ಮುಖ್ಯವಾಗಿ ರೈತ ಬಾಂಧವರು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ ಮೊದಲನೇ ಸಿಂಪರಣೆಯಾಗಿ ಮೊಟ್ಟೆನಾಶಕವನ್ನು ಬಳಸ್ಕೋಬೇಕು ಅದರಲ್ಲಿ ಪ್ರೊಫೆನೋಫಾಸ್ ಅಂತ ಒಂದು ಕೀಟನಾಶಕ ಇದೆ ಇದು ಪ್ರೊಫೆನೋಫಾಸ್ 50 EC ಅಂತ ಈ ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ ಪ್ರತಿ ಎಕರೆಗೆ 200 ಲೀಟರ್ ಸಿಂಪರಣಾ ದ್ರಾವಣ ಬೇಕಾಗತ್ತೆ ಇನ್ನು ನಿರಂತರ ಮಳೆಯಿಂದಾಗಿ ತೊಗರಿ ಬೆಳೆಯಲ್ಲಿ ಸೊರಗು ರೋಗ ಹೆಚ್ಚಾಗ್ತಾ ಇದ್ದು ರೋಗ ಪೀಡಿತ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕಾಗತ್ತೆ ಮತ್ತು ಈ ಸೊರಗು ರೋಗದ ಹತೋಟಿಗೆ ಮುಖ್ಯವಾಗಿ ಕಾರ್ಬನ್ ಡೈಜೀಮ್ ರಾಸಾಯನಿಕವನ್ನು ಬಳಸ್ಕೋಬಹುದು ಮುಖ್ಯವಾಗಿ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಈ ಕಾರ್ಬನ್ ಡೈಜೀಮ್ 50 WP ಪುಡಿಯನ್ನು ಬೆರೆಸಿಕೊಂಡು ಸೊರಗು ರೋಗ ಕಂಡುಬಂದಿರುವಂಥ ಗಿಡಗಳ ಬುಡಕ್ಕೆ ಸುರಿಬೇಕಾಗತ್ತೆ ಸೊರಗು ರೋಗ ಬಂದಿರುವಂಥ ಗಿಡಗಳನ್ನು ಕಿತ್ತು ಒಂದು ಕಡೆ ಹಾಕಿ ಸುಡಬೇಕಾಗತ್ತೆ ಇನ್ನು ನೆಲಕ್ಕೆ ಬಿದ್ದಿರುವಂಥ ರಾಗಿ ಬೆಳೆಯನ್ನು ಎತ್ತಿಕಟ್ಟೋದು ಬಹಳ ಮುಖ್ಯ ಕಟಾವನ್ನು ಮಳೆ ನಿಲ್ಲೋ ತನಕನೂ ಕೂಡ ಮುಂದೂಡಬೇಕಾಗತ್ತೆ ಇನ್ನು ಕೃಷಿ ಇಲಾಖೆಯಿಂದ ರೈತ ಬಾಂಧವರಿಗೆ ಕೆಲವೊಂದು ಸಲಹೆಗಳು ಬಂದಿದ್ದಾವೆ ಮುಖ್ಯವಾಗಿ ಈ ನಿರಂತರವಾದ ಮಳೆಯಿಂದಾಗಿ ರೈತರು ಸಾಕಷ್ಟು ಕಷ್ಟನಷ್ಟಗಳನ್ನು ಅನುಭವಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಮುಖ್ಯವಾಗಿ ಈ ಸಸಿಮಡಿ ಪ್ರದೇಶದಲ್ಲಾದರೆ ಹೆಚ್ಚಿನ ನೀರನ್ನು ನಾವು ಬಸಿಬೇಕಾಗತ್ತೆ ಪೀಡನಾಶಕ ಅಥವಾ ಶಿಲೀಂದ್ರನಾಶಕದಿಂದ ಸಸಿಮಡಿಗಳನ್ನು ಉಪಚಾರ ಮಾಡೋದ್ರ ಕಡೆಗೆ ಗಮನ ಕೊಡಬೇಕು ಇನ್ನು ಸಸಿಮಡಿಗಳು ಏನಾದರೂ ಹಾಳಾಗಿದ್ದರೆ ಮತ್ತೆ ಸಸಿಮಡಿಗಳನ್ನು ತಯಾರು ಮಾಡಿಕೊಳ್ಳೋದ್ರ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ ಇನ್ನು ಮುಖ್ಯವಾಗಿ ಇಂಥ ಒಂದು ಸಂದರ್ಭದಲ್ಲಿ ಅಲ್ಪಾವಧಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಸಸಿಮಡಿಗಳನ್ನು ಮಾಡ್ಕೋಬೇಕಾಗತ್ತೆ ಇನ್ನು ಬೆಳವಣಿಗೆಯ ಹಂತದ ಬೆಳೆಯಲ್ಲಿ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಹೆಚ್ಚಿನ ನೀರನ್ನು ಬಸಿಬೇಕಾಗತ್ತೆ ಹಾಗೆಯೇ ಕಳೆ ತೆಗೆದು ಸಾರ್ವಜನಿಕ ರಸಗೊಬ್ಬರವನ್ನು ಬೆಳೆಗೆ ಕೊಡಬೇಕಾಗತ್ತೆ ಇದರಿಂದ ಬೆಳೆ ಚೇತರಿಸಿಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ ಯೂರಿಯಾ ಅಥವಾ ಈ ಸಾರಜನಕ ರಂಜಕ ಪೊಟ್ಯಾಷ್ ರಸಗೊಬ್ಬರಗಳನ್ನು ಎಲೆ ಮೇಲೆ ಕೂಡ ಸಿಂಪರಣೆ ಮಾಡಬಹುದು ಯಾವುದಾದ್ರೂ ಒಂದು ಸಂಕೀರ್ಣ ರಸಗೊಬ್ಬರವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪ್ರತಿ ಲೀಟರ್ ನೀರಿಗೆ 6 ಗ್ರಾಂ ಪ್ರಮಾಣದಲ್ಲಿ ಬೆರೆಸಿಕೊಂಡು ದ್ರಾವಣ ತಯಾರಿಸಿಕೊಂಡು ಮಳೆಯ ಹೊಡೆತಕ್ಕೆ ಸಿಕ್ಕಂಥ ಬೆಳೆಯ ಎಲೆ ಮೇಲೆ ಗರಿ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ ಇನ್ನು ಬಾಡ್ದಂಥ ಸಸಿಗಳನ್ನು ತೆಗೆದು ಬೇರೆ ಸಸಿಗಳನ್ನು ಅಲ್ಲಿಗೆ ನಾವು ನಾಟಿ ಮಾಡಬೇಕಾಗತ್ತೆ ಹಾಗೆಯೇ ಬೆಳೆದಲ್ಲಿ ಕುಡಿಯನ್ನು ಚೌಟಿ ಬೇಗನೆ ಕೌಲುಗಳು ಒಡೆಯೋ ರೀತಿಯಲ್ಲಿ ಮಾಡಬಹುದು ಇನ್ನು ಬೆಳೆ ಏನಾದರೂ ಹೂವಾಡುವಂಥ ಹಂತ ಮತ್ತು ಕಾಯಿ ಕಟ್ಟುವಂಥ ಒಂದು ಹಂತದಲ್ಲಿದ್ದರೆ ಹೆಚ್ಚಿನ ನೀರನ್ನು ಬಸ್ತು ತೆಗೆಯೋದು ಬಹಳ ಮುಖ್ಯ ಕಳೆ ತೆಗೆದು ಮಣ್ಣನ್ನು ಏರಿಸಬೇಕಾಗತ್ತೆ ಯೂರಿಯಾ ಗೊಬ್ಬರ ಅಥವಾ ಸಾರಜನಕ ರಂಜಕ ಪೊಟ್ಯಾಷ್ ಸಂಕೀರ್ಣ ರಸಗೊಬ್ಬರಗಳನ್ನು ಎಲೆ ಮತ್ತು ಗರಿಗಳ ಮೇಲೆ ಸಿಂಪರಣೆ ಮಾಡೋದನ್ನು ಮರಿಬಾರದು ಇನ್ನು ಈ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುವಂಥ ರಾಸಾಯನಿಕ NAA ನಾಪ್ತಲಿನ್ ಅಸಿಟಿಕ್ ಆಸಿಡ್ ಅಂತ ಒಂದಿದೆ ಅದನ್ನು 25 PPM ಒಂದು ಸಾಂದ್ರತೆಯಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ ಇನ್ನು ಹೆಚ್ಚಿನ ನೀರು ಹೊರಗಡೆ ಹೋಗೋದಕ್ಕೆ ಸಾಲು ಕಾಲುವೆಗಳನ್ನು ನಿರ್ಮಾಣ ಮಾಡೋದು ಬಹಳ ಮುಖ್ಯ ಇನ್ನು ಬೆಳೆ ಕಟಾವು ಹಂತದಲ್ಲಿದ್ದರೆ ಹೆಚ್ಚಿನ ನೀರನ್ನು ಬಸ್ದು ತೆಗಿಬೇಕಾಗತ್ತೆ ತೆನೆ ಮತ್ತು ಕಾಳುಗಳನ್ನು ಕಟಾವು ಮಾಡಿ ಬಿಸಿಲಲ್ಲಿ ಒಣಗಿಸ್ಬೇಕು ಯಾವುದೇ ಹಂತದಲ್ಲಿ ಬೆಳವಣಿಗೆ ಕಾಣದೇ ಇದ್ದಂಥ ಪಕ್ಷದಲ್ಲಿ ಆ ಬೆಳೆಯನ್ನು ಮೇವುಗಾಗಿ ಕಟಾವು ಮಾಡ್ಕೋಬೇಕಾಗತ್ತೆ. ಜೊತೆಗೆ ಅಲ್ಪಾವಧಿಯ ತಳಿಗಳನ್ನು ಮರು ಬಿತ್ತನೆ ಮಾಡೋದ್ರ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ನಮಸ್ಕಾರ ಡಾಕ್ಟರ್ ಗೋಪಿನಾಥ್ ಅವರೇ. ನಮಸ್ಕಾರ ಸರ್. ಕೋಳಿ ಸಾಕಾಣಿಕೆಯನ್ನು ಇವತ್ತು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಸಾಕಷ್ಟು ಜನ ರೈತ ಬಾಂಧವರು, ಯುವಕರು ಇವರೆಲ್ಲ ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ನಾಟಿ ಕೋಳಿಗಳನ್ನು ಅವರು ಸಾಕಾಣಿಕೆ ಮಾಡ್ತಾರೆ. ಒಂದು, ಕೆಲವರು ಇತ್ತೀಚೆಗೆ ಸ್ವಲ್ಪ ಈ ಬ್ರಾಯ್ಲರ್ ಕೋಳಿ ಅದನ್ನು ಕೂಡ ಯುವಕರು ಸಾಕಾಣಿಕೆ ಮಾಡ್ತಾರೆ. ಈ ದೊಡ್ಡ ಪ್ರಮಾಣದಲ್ಲಿ ಮೊಟ್ಟೆ ಕೋಳಿ ಅಂದರೆ ಉದ್ಯಮಿಗಳೇ ಮಾಡುವಂಥದ್ದು. ನಾವಿವತ್ತು ವಿಶೇಷವಾಗಿ ನಮ್ಮ ರೈತರನ್ನು ಮತ್ತು ಬ್ರಾಯ್ಲರ್ ಸಾಕಾಣಿಕೆ ಮಾಡ್ತಾ ಇರುವಂಥ ಯುವಕರನ್ನ ಗಮನದಲ್ಲಿಟ್ಟುಕೊಂಡು ನೋಡೋದಾದರೆ ಈ ಕೋಳಿಗಳಿಗೆ ಯಾವ್ಯಾವ ರೋಗಗಳು ಬರ್ತವೆ, ಆ ರೋಗಗಳ ಒಂದು ನಿಯಂತ್ರಣ ಕ್ರಮಗಳನ್ನು ನಾವು ಯಾವ ರೀತಿ ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಾವಿವತ್ತು ಪರಿಚಯ ಮಾಡಿಕೊಡ್ಬೇಕು. ಈಗ ಮುಖ್ಯವಾಗಿ ಕೋಳಿಗಳಲ್ಲಿ ಯಾವ್ಯಾವ ರೋಗಗಳು ಕಂಡುಬರ್ತವೆ ಅಂತೀರಿ? ಸರ್, ಈಗ ಸಾಮಾನ್ಯವಾಗಿ ಕೋಳಿಗಳಲ್ಲಿ ವಿವಿಧ ರೋಗಗಳನ್ನು ನಾವು ನೋಡ್ತೇವೆ. ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ರೋಗಗಳು, ವೈರಸ್ಸಿಂದ ಬರ್ತಕ್ಕಂಥ ರೋಗಗಳು, ಅದೇ ರೀತಿ ಫಂಗಸ್ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು, ಮತ್ತು ಪ್ರೋಟೋಜೋವನ್ ಡಿಸೀಸಸ್ ಅಂತ ಇದೆ ಸರ್. ಮುಖ್ಯವಾಗಿ ಬ್ಯಾಕ್ಟೀರಿಯಲ್ ಡಿಸೀಸಸ್ ಏನಿದೆ ಅದರಲ್ಲಿ ಸುಮಾರು 5-10 ಥರದ ಬ್ಯಾಕ್ಟೀರಿಯಲ್ ಡಿಸೀಸ್ ಇದೆ. ಬಹುಮುಖ್ಯವಾಗಿ ಒಂದು 4-5 ಡಿಸೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಸರ್ ಇವತ್ತು. ಈಗ ಮುಖ್ಯವಾಗಿ ನಾವು ಬ್ಯಾಕ್ಟೀರಿಯಾ ರೋಗಗಳು ಅಂತ ಅಂದರೆ ಯಾವ್ಯಾವ ರೋಗಗಳು ಬರ್ತವೆ ಬ್ಯಾಕ್ಟೀರಿಯಾ ರೋಗಗಳು ಅಂತೀರಿ? ಸರ್, ಬ್ಯಾಕ್ಟೀರಿಯಾದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಸಾಲ್ಮೊನೆಲ್ಲೋಸಿಸ್ ಅಂತ ಹೇಳ್ತೀವಿ ಸರ್, ನಾವು ಏವಿಯನ್ ಸಾಲ್ಮೊನೆಲ್ಲೋಸಿಸ್ ಅಂತ ಹೇಳ್ತೀವಿ. ಅದಾದರೆ ಇದನ್ನ ಫೌಲ್ ಟೈಫಾಯ್ಡ್ ಅಂತಲೂ ನಾವು ಹೇಳ್ತೀವಿ. ಟೈಫಾಯ್ಡ್ ಜ್ವರ ಬರುತ್ತಲ್ಲ, ಮನುಷ್ಯರಲ್ಲಿ ಏನು ಟೈಫಾಯ್ಡ್ ಜ್ವರ ಬರ್ತದೆ ಅದೇ ಥರ ಕೋಳಿಗಳಲ್ಲೂ ಫೌಲ್ ಟೈಫಾಯ್ಡ್ ಅಂತ ನಾವು ಇದನ್ನು ಹೇಳ್ತೀವಿ, ಸಾಲ್ಮೊನೆಲ್ಲೋಸಿಸ್ನ. ಅದಾದ ನಂತರ ಫೌಲ್ ಕಾಲರಾ ಅಂತಕ್ಕಂಥ ಒಂದು ರೋಗ ಬರ್ತದೆ, ಅದು ಏವಿಯನ್ ಪಾಶ್ಚರೆಲ್ಲೋಸಿಸ್ ಅಂತ ನಾವು ಟೆಕ್ನಿಕಲಿ ಹೇಳ್ತೀವಿ, ಫೌಲ್ ಕಾಲರಾ ಅಂತಲೂ ಸಹ ಹೇಳ್ತೀವಿ. ಅದು ಬಿಟ್ಟರೆ ಮೈಕೋಪ್ಲಾಸ್ಮಾ, ಏವಿಯನ್ ಮೈಕೋಪ್ಲಾಸ್ಮಾ ಅಂತಕ್ಕಂಥ ಒಂದು ಇನ್ಫೆಕ್ಷನ್ ಇದೆ. ಆಮೇಲೆ ಏವಿಯನ್ ಕೊರೈಜಾ, ಇನ್ಫೆಕ್ಷಿಯಸ್ ಕೊರೈಜಾ ಅಂತ ನಾವು ಹೇಳ್ತೀವಿ ಅದಕ್ಕೆ, ಅದು ಸಹ ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥದ್ದು. ಮತ್ತು ಇನ್ನು ಸಾಧಾರಣ ಈಕ್ವಲ ಇನ್ಫೆಕ್ಷನ್ಸ್, ಕೋಲಿಬ್ಯಾಸಿಲೋಸಿಸ್ ಅಂತ ಹೇಳ್ತೀವಿ, ಇವು ಬಹಳ ಮುಖ್ಯವಾದ ಬ್ಯಾಕ್ಟೀರಿಯಲ್ ರೋಗಗಳು ಸರ್. ಇವು ಈಗ ನಾವು ಸಾಲ್ಮೊನೆಲ್ಲೋಸಿಸ್ ಅಂತ ತಾವು ಹೇಳಿದರೆ ಟೈಫಾಯ್ಡ್ ಅಂತ ಏನು ಲಕ್ಷಣ ಇರುತ್ತೆ ಕೋಳಿಗಳಲ್ಲಿ ಅದು ಬಂದಾಗ? ಸರಿ, ಈ ಸಾಲ್ಮೊನೆಲ್ಲೋಸಿಸ್ ಏನಿದೆ ಸಣ್ಣ ಕೋಳಿಗಳನ್ನ ಬಹಳಷ್ಟು ಬಾಧಿಸುತ್ತೆ. ಈ ಸಣ್ಣ ಮರಿಗಳಲ್ಲಿ ಬೇದಿ ಆಗ್ಲಿಕ್ಕೆ ಶುರುವಾಗುತ್ತೆ, ಸಣ್ಣ ಮರಿಗಳೆಲ್ಲ ಜೂಗುರಿಸೋದು ಅಂತ ಹೇಳ್ತೀವಿ. ಈ ಜೂಗುರಿಸಿ ಒಂದ್ ಕಡೆ ಕೂತ್ಕೊಳ್ತವೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಜೂಗುರಿಸ್ತಾ ಇರೋ ಮರಿಗಳನ್ನ ನಾವು ಹಿಡಿದು ನೋಡಿದ್ರೆ ಟೆಂಪರೇಚರ್ ಜಾಸ್ತಿ ಇರ್ತದೆ, ಒಂದು ಮೈಯಲ್ಲಿ ಮತ್ತೆ ಪುಕ್ಕುಗಳೆಲ್ಲ ಕೆದರ್ಕೊಂಡಿರ್ತದೆ. ಈ ಮರಿಗಳಲ್ಲಿ ಸಾಲ್ಮೊನೆಲ್ಲೋಸಿಸ್ ಬಂದಾಗ ಚಿಕಿತ್ಸೆ ಮಾಡಬೇಕಾದಾಗ ನಾವು ಸಾಮಾನ್ಯ ಏನ್ ಮಾಡ್ತೀವಿ, ಮಾಸ್ ಚಿಕಿತ್ಸೆನ ಮಾಡಬೇಕಾಗತ್ತೆ ಕೋಳಿ ಮರಿಗಳು. ಸಂಖ್ಯೆ ಜಾಸ್ತಿ ಇರೋದ್ರಿಂದ ಮಾಸ್ ಚಿಕಿತ್ಸೆನ ಮಾಡ್ತೀವಿ. ಮತ್ತೆ ಈ ಟ್ರಾನ್ಸ್ಮಿಷನ್ ಯಾವ ರೀತಿ ಆಗ್ತದೆ ಅಂತಂದ್ರೆ ಪ್ರಸಾರ. ಈ ತಾಯಿ ಕೋಳಿಗಳಲ್ಲಿ ಸಾಲ್ಮೊನೆಲ್ಲಾ ಆರ್ಗಾನಿಸಮ್ ಇರುತ್ತೆ, ಅದು ಮೊಟ್ಟೆಯ ಮುಖಾಂತರ ಮೊಟ್ಟೆಯಲ್ಲಿ ಮರಿ ಮಾಡಿಸಿದಾಗ ಮರಿಗಳಲ್ಲಿ ಸಹ ಕಂಡು ಬರ್ತದೆ. ಮೊಟ್ಟೆ ಮುಖಾಂತರ ಹರಡುತ್ತೆ, ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ಬ್ಯಾಕ್ಟೀರಿಯಾ, ವರ್ಟಿಕಲ್ ಟ್ರಾನ್ಸ್ಮಿಷನ್. ಅದಕ್ಕೋಸ್ಕರ ಸ್ಯಾನಿಟರಿ ಕಂಡೀಷನ್ಸ್ ನ ಹ್ಯಾಚರಿ ಲೆವೆಲ್ ಅಲ್ಲಿ ಮಾಡಬೇಕಾಗುತ್ತೆ. ಅಂದ್ರೆ ಎಲ್ಲೆಲ್ಲಿ ಈ ಮರಿಗಳು ಮಾಡಿಸ್ತಾರೆ ಕೋಳಿ ಒಂದು ಉದ್ಯಮದಲ್ಲಿ ಕೋಳಿ, ಅಲ್ಲಿ ಬಹಳ ಸ್ವಚ್ಛತೆ ಕಾಪಾಡ್ಕೋಬೇಕು. ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ, ರೋಗಾಣು ಮುಕ್ತವಾಗಿ ಮಾಡ್ಕೋಬೇಕು. ಮಾಡ್ಕೋಬೇಕಾಗುತ್ತೆ ಸರ್, ಡಿಸ್ಇನ್ಫೆಕ್ಷನ್ಸ್ ಮಾಡಬೇಕಾಗುತ್ತೆ. ಮತ್ತೆ ಬ್ರೀಡರ್ ಸ್ಟಾಕ್ ಅನ್ನ ಎವ್ರಿ 3-6 ಸ್ಕ್ರೀನಿಂಗ್ ಮಾಡ್ತಾ ಇರ್ತೀವಿ, ಪರಿಶೀಲಿಸ್ತಾ ಇರ್ತೀವಿ. 3-4 ತಿಂಗಳಿಗೊಂದ್ಸರಿ ನಾವು ಸಂವರ್ಧನೆಗೆ ಬಳಸುವಂತ ಕೋಳಿಗಳು ಪರಿಶೀಲಿಸ್ತಾ ಇರ್ತೀವಿ. ಆ ಪರಿಶೀಲಬೇಕಾದ್ರೆ ಮಾಡಬೇಕಾದ್ರೆ ನಾವೊಂದು ರ್ಯಾಪಿಡ್ ಹೋಲ್ ಬ್ಲಡ್ ಅಗ್ಲುಟಿನೇಷನ್ ಟೆಸ್ಟ್ ಅಂತ ಮಾಡ್ತೇವೆ. ಅದರಲ್ಲಿ ಏನಾದರೂ ರಿಯಾಕ್ಷನ್ಸ್ ಕಂಡು ಬಂದ್ರೆ, ಪಾಸಿಟಿವ್ ಇದ್ರೆ, ಯೂಶ್ವಲಿ ನಾವು ಏನ್ ಮಾಡ್ತೀವಿ, ಆ ಕೋಳಿಗಳನ್ನ ರಿಮೂವ್ ಮಾಡ್ತೀವಿ, ಮತ್ತೆ ನಾವು ಸಂವರ್ಧನೆಗೆ ಉಪಯೋಗಿಸೋದಿಲ್ಲ. ಆ ರೀತಿ ಪ್ರಿವೆನ್ಷನ್ ಮಾಡಬಹುದು, ಅದು ಒಂದು ಮುಖ್ಯವಾದ ಪ್ರಿವೆನ್ಷನ್ ಸರ್. ಇದು ಅದನ್ನ ಬಿಟ್ಕೊಂಡ್ರೆ ಬೇರೆ ಯಾವುದೇ ಒಂದು ಮಾರ್ಗದಿಂದ ಇದನ್ನ ತಡೆಯೋದು ಕಷ್ಟ ಅಂತೀರಾ? ಯಾಕಂದ್ರೆ ಕೋಳಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇದು ಏನಾಗುತ್ತೆ, ಈ ಕೋಳಿ ಉದ್ಯಮದಲ್ಲಿ ಬಹಳಷ್ಟು ಜನ ಇನ್ವಾಲ್ವ್ಮೆಂಟ್ ಇರ್ತದೆ. ಹೌದು, ಫಾರ್ಮ್ ಇಂದ ಫಾರ್ಮಿಗೆ ಹೋಗ್ತಕ್ಕಂಥದ್ದು, ಮತ್ತೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ವಸ್ತುಗಳನ್ನು ತಗೊಂಡು ಹೋಗ್ತಕ್ಕಂಥದ್ದು, ಮತ್ತೆ ಅಟೆಂಡರ್ಸ್ ಹೋಗ್ತಕ್ಕಂಥದ್ದು, ಡಾಕ್ಟರ್ಸ್ ಹೋಗ್ತಕ್ಕಂಥದ್ದು, ವಾಹನಗಳು ಓಡಾಡುವಿಕೆ ಇರ್ತಕ್ಕಂಥದ್ದು, ಆಹಾರದ್ದು, ಇದ್ರೆಲ್ಲ ಮುಖಾಂತರ ಇದು ಹರಡೋದ್ರಿಂದ ಇದು ತಡೆಗಟ್ಟೋದು ಬಹಳ ಕಷ್ಟ. ಬಟ್ ಆದಷ್ಟು ಅಂದ್ರೆ ಮುಖ್ಯವಾಗಿ ಮರಿ ಹಂತದಲ್ಲೇ ತಡೆಗಟ್ಟರೆ ಬಹಳ ಮುಖ್ಯ ಅಂತೀರಿ. ಮರಿಯ ಕೋಳಿ ಏನಿದೆ ಅಲ್ಲ, ಮರಿ ಮಾಡ್ತಕ್ಕಂಥ ತಾಯಿ ಕೋಳಿಗಳು ಇರ್ತಾವಲ್ಲ, ಅಲ್ಲೇ ತಡೆಗಟ್ಟಬೇಕು. ಅದೇ ಒಂದು ಮಾರ್ಗ, ಅದು ಒಂದು ಒಳ್ಳೆಯ ಮಾರ್ಗ ಆಕ್ಚುಲಿ. ಅದನ್ನ ಬಿಟ್ಕೊಂಡ್ರೆ ಇನ್ನೇ ಮಾರ್ಗಗಳಿಲ್ಲ ಅಂತೀರ? ಇನ್ನು ಬೇರೆ ಮಾರ್ಗಗಳು ಅಂತಂದ್ರೆ ಲಸಿಕೆ ಇಂಥವು ಏನಾದರೂ ಇದಾವ? ಲಸಿಕೆ ಇದೆ, ಬಟ್ ಏನಂದ್ರೆ ಈ ಬ್ಯಾಕ್ಟೀರಿಯಲ್ ಡಿಸೀಸಸ್ಗೆ ವ್ಯಾಕ್ಸಿನ್ಸ್ ಅಂತ ಇದೆಯಲ್ಲ, ಲಸಿಕೆ ತುಂಬಾ ಕಡಿಮೆ ಇರ್ತದೆ. ಕೆಲವು ಕಾಯಿಲೆಗಳಿಗೆ ಮಾತ್ರ ಲಸಿಕೆ ಇರ್ತದೆ, ಇನ್ನು ಬೇರೆ ಕಾಯಿಲೆಗಳಿಗೆ ಬಂದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ, ಬಂದ ಮೇಲೆ ಫ್ಲಾಕ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ, ಹಾಗಾಗಿ ತಡೆಗಟ್ಟಬಹುದು. ಇದು ಗುಂಪಾಗಿ ಚಿಕಿತ್ಸೆ ಕೊಡಕ್ಕೆ ಸಾಧ್ಯ ಇಲ್ವಾ ಇಲ್ಲಿ ಸಾಲ್ಮೊನೆಲ್ಲಿಸಿಸ್ ಅಲ್ಲಿ? ಕೊಡ್ಬೋದು ಸರ್. ಇದರಲ್ಲಿ ಏನಂತಂದ್ರೆ ಮರಣ ಪ್ರಮಾಣ ಒಂದು ಸಾರಿ ಬಂದ್ರೆ ಸುಮಾರು 40% ವರೆಗೂ ಮರಣ ಪ್ರಮಾಣ ಇರ್ತದೆ. ಹಾಗಾಗಿ ರೋಗ ಕಂಟ್ರೋಲ್ ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರಿವೆನ್ಷನ್ ತಡೆಗಟ್ಟಿಗೋಸ್ಕರ ನಾವು ಬಹಳ ಆದ್ಯತೆಯನ್ನು ಕೊಡಬೇಕು. ತಾಯಿ ಕೋಳಿಗಳ ಪರೀಕ್ಷೆ ಪರಿಶೀಲನೆ ಪರೀಕ್ಷೆ ಮಾಡಿ ಆ ತಾಯಿ ಕೋಳಿಗಳನ್ನ ರಿಮೂವ್ ಮಾಡೋದು ಬಹಳ ಒಳ್ಳೇದು ಸರ್. ಸರಿ ಸರಿ ಸರ್. ಇನ್ನೊಂದು ತಾವು ತಿಳಿಸಿದ್ದು ಫೌಲ್ ಕಾಲರ ಅಂತ ಅಂದು. ಹೌದು ಸರ್. ಏನ್ ಲಕ್ಷಣ ಇರುತ್ತೆ ಇದರದ್ದು ಅಂತೀರಿ? ಈ ಫೌಲ್ ಕಾಲರ ಅಂತ ನಾವೇನ್ ಹೇಳ್ತೀವಿ, ಇದು ಸಹ ಸಾಲ್ಮೊನೆಲ್ಲೋಸಿಸ್ ತರನೇ ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ಪಾಸ್ಚೋರೆಲ್ಲಾ ಮಲ್ಟೋಸಿಡಾ ಅಂತಕ್ಕಂಥ ಒಂದು ಆರ್ಗ್ಯಾನಿಸಮ್ ಇಂದ ಬರ್ತಕ್ಕಂಥದ್ದು ಇದು. ಸರಿ. ಇದು ಸಾಮಾನ್ಯವಾಗಿ ಯಾವಾಗ ಅಂತಂದ್ರೆ ನೀವು ಒಂದು ಫ್ಲಾಕ್ ನ ಇಟ್ಕೊಂಡಿರ್ತೀರಾ, ಅದ್ರ ಜೊತೆಗೆ ಬೇರೆ ಯಾವ್ದಾರ ಫ್ಲಾಕ್ ನ ಸೇರಿಸ್ತೀರಾ, ಇಂಟ್ರೊಡಕ್ಷನ್ ಆಫ್ ನ್ಯೂ ಫ್ಲಾಕ್, ಅವಾಗ ಏನ ಬೆರೆಸ್ತೀವಿ ಅಥವಾ ಬೇರೆ ಮೆಕ್ಯಾನಿಕಲ್ ಟ್ರಾನ್ಸ್ಫರ್ ಅಂತಂದ್ರೆ ಈಗ ಅಟೆಂಡರ್ಸ್ ಬೇರೆ ಫಾರ್ಮಿಗೆ ಹೋಗೋದು, ಅಲ್ಲಿ ಅವ್ರು ಇಲ್ಲಿಗೆ ಬರ್ತಕ್ಕಂಥದ್ದು, ಫುಡ್ ಮತ್ತೆ ಈ ವಾಹನಗಳು ಓಡಾಡ್ತಕ್ಕಂಥದ್ದು, ನೀರು, ಈ ಯುಟೆನ್ಸಿಲ್ಸ್, ಇದ್ರ ಮುಖಾಂತರ ಟ್ರಾನ್ಸ್ಮಿಟ್ ಆಗ್ತಾ ಹೋಗ್ತದೆ. ಇದರಲ್ಲಿ ಮುಖ್ಯ ಲಕ್ಷಣಗಳು ಏನಿರುತ್ತೆ ಅಂತಂದ್ರೆ, ಈಗ ಸಾಮಾನ್ಯವಾಗಿರ್ತಕ್ಕಂಥ ಪುಕ್ಕ ಎಲ್ಲ ಕೆದರಿಕೊಂಡಿರ್ತಕ್ಕಂಥ ಲಕ್ಷಣಗಳು ಇದರಲ್ಲೂ ಸಹ ಇರ್ತದೆ. ಅದ್ರ ಜೊತೆಗೆ ಗ್ರೀನಿಷ್ ಡಯೇರಿಯಾ ಇರ್ತದೆ, ಮತ್ತೆ ಮಲ ಹಸಿರು ಬಣ್ಣಕ್ಕೆ, ಹಸಿರು ಬಣ್ಣಕ್ಕೆ ಗ್ರೀನಿಷ್ ಡಯೇರಿಯಾ ಅಂತ ಇರ್ತದೆ. ಆಮೇಲೆ ಮೇವನ್ನ ತಿನ್ನೋದನ್ನ ನಿಲ್ಲಿಸ್ಬಿಡ್ತವೆ ಕೋಳಿಗಳು, ನೀರು ಕುಡಿಯೋದು, ಮೇವು ತಿನ್ನೋದೆಲ್ಲ ಸುಮಾರು ಕಡಿಮೆ ಆಗ್ಬಿಡ್ತದೆ ಇದರಲ್ಲಿ. ಮತ್ತೆ ಇದರಲ್ಲಿ ಅಕ್ಯೂಟ್ ಕೇಸಸ್ ಅಂತ ಹೇಳ್ತೀವಿ, ಸಡನ್ ಆಗಿ ರೋಗ ಉಲ್ಬಣ ಆದಾಗ ನಿಮಗೆ ಸಡನ್ ಡೆತ್ ಸಿಗುತ್ತೆ. ಸಡನ್ ಏನು ಗೊತ್ತಾಗೋದಿಲ್ಲ ನಿಮಗೆ, ಕೋಳಿಗಳು ಸಾಯಕ್ಕೆ ಶುರುವಾಗ್ತಾ ಹೋಗ್ತವೆ. ಸ್ವಲ್ಪ ಇನ್ನು ಕ್ರಾನಿಕ್ ಕೇಸಸ್ ಅಂದ್ರೆ ಆ ಫ್ಲಾಕ್ನಲ್ಲಿ ಆ ಕಾಯಿಲೆ ಇದ್ದಾಗ ಸಿಂಪ್ಟಮ್ಸ್ ಏನಂತಂದ್ರೆ ಕತ್ತನ್ನು ಒಂದ್ ಕಡೆ ತಿರುಗಿಸ್ತಕ್ಕಂಥದ್ದು, ಒಂಥರ ಉಸಿರಾಡದಲ್ಲಿ ತೊಂದರೆ ಇರೋ ತರ ವರ್ತಿಸ್ತಾ ಇರ್ತವೆ, ಡಿಸ್ಪ್ನಿಯಾ ಅಂತ ಹೇಳ್ತೀವಿ ಅದು ಸಿಗುತ್ತೆ. ಮತ್ತೆ ಲಂಗ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಟಿಪಿಕಲ್ ರೆಸ್ಪಿರೇಟರಿ ಸೌಂಡ್ ಬರ್ತಾ ಇರ್ತದೆ, ಟ್ರೇಕಿಯಲ್ ರೇಲ್ಸ್ ಅಂತ ಹೇಳ್ತೀವಿ ಅದಕ್ಕೆ, ಅದು ಸಹ ಈ ಇದರಲ್ಲಿ ಕಂಡು ಬರ್ತದೆ ಸರ್. ಇವು ಮುಖ್ಯವಾದ ಲಕ್ಷಣಗಳು ಅಂತಾರೆ, ಮುಖ್ಯವಾದ ಲಕ್ಷಣಗಳು ಈ ಪಾಶ್ಚರಿಲೋಸಿಸ್ ಅಲ್ಲಿ. ಇದಕ್ಕೆ ಸ್ಟ್ರಿಕ್ಟ್ ಸ್ಯಾನಿಟೇಷನ್ ಮೆಜರ್ ತಗೋಬೇಕಾಗತ್ತೆ, ಅಂದ್ರೆ ಸುಮಾರು ಆಂಟಿಬಯೋಟಿಕ್ಸ್ ಸಹ ನಾವು ಕೊಡ್ತೀವಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ. ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಸರ್ ಇದರಲ್ಲಿ ಫೌಲ್ ಕಾಲರಾದಲ್ಲಿ. ಇದು ಮುಖ್ಯವಾದ ಒಂದು ಕ್ರಮ ಅಂತೀರಿ? ಕ್ರಮ ಸರ್. ಹೌದು ಸರ್, ಹೌದು. ಇದನ್ನು ಬಿಟ್ಕೊಂಡ್ರೆ ಇನ್ಯಾವ ರೋಗ ಬರುತ್ತೆ ಅಂತೀರಿ? ಇದನ್ನು ಬಿಟ್ಟರೆ ಏವಿಯನ್ ಮೈಕೋಪ್ಲಾಸ್ಮಾ ಅಂತಕ್ಕಂಥ ಒಂದು ರೋಗನೂ ಸಹ ಬಹಳ ಮುಖ್ಯವಾಗಿರ್ತಕ್ಕಂಥ ರೋಗ. ಏನು ಲಕ್ಷಣ ಇದ್ರದ್ದು? ಈ ಏವಿಯನ್ ಮೈಕೋಪ್ಲಾಸ್ಮಾ ನೇಸಲ್ ಡಿಸ್ಚಾರ್ಜ್ ಜೊತೆಗೆ ಟ್ರೇಕಿಯಲ್ ರೇಲ್ಸ್ ಇರುತ್ತದೆ, ರೆಸ್ಪಿರೇಟರಿ ಇನ್ವಾಲ್ವ್ಮೆಂಟೇ ಜಾಸ್ತಿ ಇರ್ತದೆ, ಉಸಿರಾಟದ ಸಮಸ್ಯೆ ಉಸಿರಾಟದ ಸಮಸ್ಯೆ ಇರ್ತದೆ. ಮತ್ತೆ ಇದು ಈ ಏವಿಯನ್ ಮೈಕೋಪ್ಲಾಸ್ಮಾ ಟರ್ಕಿ ಕೋಳಿಗಳಲ್ಲಿ ಜಾಸ್ತಿ ಕಂಡು ಬರ್ತದೆ, ಟರ್ಕಿಗಳಲ್ಲಿ. ಓಕೆ, ಮೋರ್ ಇನ್ ಟರ್ಕಿ ಅಂತ ಹೇಳ್ತೀವಿ, ಚಿಕನ್ಗೆ ಕಂಪೇರ್ ಮಾಡಿದ್ರೆ ಟರ್ಕಿನಲ್ಲಿ ಜಾಸ್ತಿ ಇರ್ತದೆ. ಈ ಟರ್ಕಿನಲ್ಲಿ ಏನು ರೋಗ ಉಲ್ಬಣ ಮಾಡುತ್ತಲ್ಲ, ಅದಕ್ಕೆ ಮೈಕೋಪ್ಲಾಸ್ಮಾ ಮಿಲಿಯಾಗ್ರಿಡಿಸ್ ಅಂತ ಆರ್ಗ್ಯಾನಿಸಮ್ ಇನ್ವಾಲ್ವ್ ಆಗಿರ್ತದೆ. ಕೋಳಿಗಳಲ್ಲಿ ಈ ಮೈಕೋಪ್ಲಾಸ್ಮಾ ಸೈನೋವಿಯೇ ಅಂತಕ್ಕಂಥ ಒಂದು ರೋಗಾಣು ಸಹ ಈ ರೋಗವನ್ನು ಉತ್ಪಾದನೆ ಮಾಡ್ತದೆ. ಈ ಮೈಕೋಪ್ಲಾಸ್ಮಾ ಸೈನೋವಿಯೇ ಜಾಯಿಂಟ್ಸ್ ಇರುತ್ತಲ್ಲ, ಕಾಲುಗಳ ಜಾಯಿಂಟ್ಸ್ ಇರುತ್ತಲ್ಲ, ಅದರಲ್ಲಿ ಊತ ಬರೋ ಥರ ಮಾಡ್ತದೆ, ಕೀಲುಗಳು ಊತ ಬರ್ತಕ್ಕಂಥ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಈ ರೋಗದ ಲಕ್ಷಣ ಇರ್ತದೆ. ಮತ್ತೆ ಟರ್ಕಿ, ಚಿಕನ್ನು ಇವರಲ್ಲೆಲ್ಲ ನಿಮಗೆ ಜಾಯಿಂಟ್ ಇನ್ಫೆಕ್ಷನ್, ಸೋಲನ್ ಜಾಯಿಂಟ್ಸ್ ಇರ್ತದೆ, ಊತ ಬಂದಿರ್ತದೆ, ಇದು ಬಹಳ ಮುಖ್ಯ. ಮತ್ತೆ ಇದು ಆಂಟಿಬಯೋಟಿಕ್ ರೆಸ್ಪಾಂಡ್ ಮಾಡ್ತದೆ, ಆಂಟಿಬಯೋಟಿಕ್ ಕ್ಲೋರಾಂಫೆನಿಕಾಲ್ ಅಂತಕ್ಕಂಥ ಆಂಟಿಬಯೋಟಿಕ್, ಸ್ಟೆಪ್ಟೊಮೈಸಿನ್, ಬೆಸಿಟ್ರಾಸಿನ್, ಈ ತರದ ಆಂಟಿಬಯೋಟಿಕ್ ಗಳನ್ನ ಆಹಾರದ ಮುಖಾಂತರ ಕೊಡ್ತೀವಿ ಕಂಟ್ರೋಲ್ ಮಾಡಲಿಕ್ಕೆ. ಆಹಾರದ ಮುಖಾಂತರ ಕೊಟ್ಟು ಇದನ್ನು ಕಂಟ್ರೋಲ್ ಮಾಡಬಹುದು. ಮತ್ತೆ ಈ ಕೋಳಿಯ ಸೆತ್ತೆ ಇರುತ್ತಲ್ಲ ಕೆಳಗಡೆ, ಕೋಳಿ ಕೆಳಗಡೆ ಆ ಒಟ್ಟನ್ನ ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ, ಅದನ್ನ ನಿರ್ವಹಣೆನು ಮಾಡಬೇಕಾಗತ್ತೆ. ಅದನ್ನ ನಿರ್ವಹಣೆ ಮಾಡಿದ್ರೆ ಇದನ್ನೆಲ್ಲ ಕಂಟ್ರೋಲ್ ಅಲ್ಲಿ ತೇವಾಂಶ ಇಲ್ದಂಗೆ ನೋಡ್ಕೋಬೇಕು. ಒಂದು ಈಗ ಕೋಳಿ ಒಂದು ಬ್ಯಾಚ್ ಕೋಳಿ ಮುಗಿದ ಮೇಲೆ ಮನೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕಾಗತ್ತೆ, ಸ್ವಚ್ಛತೆ ಮಾಡಬೇಕಾಗತ್ತೆ. ಅದು ದಪ್ಪ ಸತೆನ ತೆಗಿತಕ್ಕಂಥದ್ದು, ಮತ್ತೆ ನೀರಿನಲ್ಲಿ ಕ್ಲೀನ್ ಮಾಡ್ತಕ್ಕಂಥದ್ದು, ಅದೆಲ್ಲ ಆದ್ಮೇಲೆ ಸುಣ್ಣವನ್ನು ಹೊಡಿತಕ್ಕಂಥದ್ದು, ಕ್ರಿಮಿನಾಶಕಗಳನ್ನು ಸಾಮಾನ್ಯವಾಗಿ ಬಳಸಲೇಬೇಕಾಗತ್ತೆ. ಯಾಕೆಂದ್ರೆ ರೋಗಗಳು, ಕೋಳಿ ಮರಿ ಆ ಮನೆಗೆ ಬರೋದಕ್ಕಿಂತ ಒಂದು ವಾರ ಮುಂಚೆ ಇದನ್ನೆಲ್ಲ ಮಾಡಿ ನಾವು ಕೋಳಿ ಮನೆಯನ್ನು ಸಜ್ಜುಗೊಳಿಸ್ಕೋಬೇಕಾಗತ್ತೆ. ಇಂಪಾರ್ಟೆಂಟ್ ಸ್ಯಾನಿಟೇಷನ್ ಮೆಜರ್ಸ್ ಇದು. ಈ ಸ್ಯಾನಿಟೇಷನ್ ಮೆಜರ್ಸ್ನ ನೀವು ತುಂಬಾ ಚೆನ್ನಾಗಿ ಮಾಡಿದರೆ ಸುಣ್ಣ ಹೊಡಿತಕ್ಕಂಥದ್ದು ಅಥವಾ ಕೆಮಿಕಲ್ಸ್ನ ಯೂಸ್ ಮಾಡ್ತಕ್ಕಂಥದ್ದು, ಈಗ ನಾವು ಫಾರ್ಮೋಲಿನ್ 2% 1% ಸ್ಪ್ರೇ ಮಾಡ್ತೀವಿ, ಇದನ್ನೆಲ್ಲ ಮಾಡೋದ್ರಿಂದ ಆದಷ್ಟು ರೋಗಗಳನ್ನು ನೀವು ಕಂಟ್ರೋಲ್ ಮಾಡ್ಬೋದು ಸರ್, ಮ್ಯಾಕ್ಸಿಮಮ್ ರೋಗಗಳನ್ನ. ಇದು ಮುಖ್ಯವಾಗಿ ಏವಿಯನ್ ಮೈಕೋಪ್ಲಾಸ್ಮಾ ಅಂತ ಹೇಳಿದ್ರಿ ತಾವು. ಹೌದು ಸರ್. ಇದನ್ನು ಬಿಟ್ಕೊಂಡ್ರೆ ಯಾವ ಕಾಯಿಲೆ ಬರುತ್ತೆ? ಇನ್ಫೆಕ್ಷಿಯಸ್ ಕೊರೈಜಾ ಅಂತಕ್ಕಂಥ ಒಂದು ಕಾಯಿಲೆನೂ ಸಹ ಇದೆ. ಈ ಇನ್ಫೆಕ್ಷಿಯಸ್ ಕೊರೈಜಾ ಹಿಮೋಫಿಲಸ್ ಪ್ಯಾರಾಗ್ಯಾಲಿನೇರಂ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರತಕ್ಕಂಥ ಕಾಯಿಲೆ ಇದು. ಏನು ಲಕ್ಷಣಗಳು ಇದ್ರದ್ದು? ಇದರಲ್ಲಿ ಒನ್ಸ್ ಅಗೇನ್ ನ್ಯೂಮೋನಿಕ್ ಲಕ್ಷಣಗಳಿರ್ತದೆ. ಈಗ ನ್ಯೂಮೋನಿಯಾ ಬಂದಾಗ ನಮಗೆ ಒಂದು ಸರ ಸೌಂಡ್ ಬರುತ್ತೆ ನೋಡಿ, ಗೊರ್ಗೊರ್ ಅಂತಕ್ಕಂಥ ಸೌಂಡು ಕೋಳಿಗಳಲ್ಲಿ ಕಂಡು ಬರ್ತಾ ಇರ್ತದೆ. ಇದು ಟ್ರೇಕಿಯಲ್ ರೇಲ್ಸ್, ನೀವು ಬೆಳಗಿನ ಜಾವ ಕೋಳಿ ಮನೆಯಲ್ಲಿ ನಿಶಬ್ದವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಳಿ ಮನೆ ಒಳಗಡೆ ನೀವು ನಿಂತ್ಕೊಂಡ್ರೆ ಒಂದು ಈ ರೆಸ್ಪಿರೇಟರಿ ಮ್ಯೂಸಿಕ್ ಬಂದರ ಬರ್ತಾ ಇರ್ತದೆ. ಆ ಟ್ರೇಕಿಯಲ್ ರೇಲ್ಸ್ ಇಟ್ ಏನ್ ತೋರಿಸುತ್ತೆ ಅಂತಂದ್ರೆ ಇದು ಕೊರೈಜಾ ಇನ್ಫೆಕ್ಷನ್ ಆಗಿದೆ ಅನ್ನೋದನ್ನ ಸಾಮಾನ್ಯ ಅಲ್ಲಿ ಕೆಲಸ ಮಾಡೋರಿಗೆ ಶಬ್ದ ಬರ್ತಾ ಇರುತ್ತೆ, ಉಸಿರಾಟದಲ್ಲಿ ತೊಂದರೆ ಇರೋದು ಗೊತ್ತಾಗ್ತಾ ಇರ್ತದೆ ಕೋಳಿಗಳಲ್ಲಿ. ಇದಕ್ಕೆ ನಾವು ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಈ ಕಾಂಬಿನೇಷನ್ ಆಫ್ ಆಂಟಿಬಯೋಟಿಕ್ಸ್ ನ ಯೂಸ್ ಮಾಡಿ ಥ್ರೂ ಫೀಡ್ ಥ್ರೂ ವಾಟರ್ ಕೊಟ್ಟು ಕಂಟ್ರೋಲ್ ಮಾಡಬೇಕಾಗುತ್ತೆ. ನೀರು ಮತ್ತು ಆಹಾರದ ಮೂಲಕ ಕಂಟ್ರೋಲ್ ಮಾಡಬೇಕು ನಾವು. ಈ ಆಂಟಿಬಯೋಟಿಕ್ಸ್ ಕೊಟ್ಟು ನಿಯಂತ್ರಣ ಮಾಡಬೇಕು ಅಂತೀರಿ? ಹೌದು ಸರ್, ಹೌದು. ಇನ್ನೊಂದು ತಾವು ಈಕೊಲೈ ಅಂತ ಹೇಳಿದ್ರಿ, ಈಕೊಲೈ ತೊಂದರೆ ಯಾವಾಗ ಬರುತ್ತೆ ಸಾಧಾರಣವಾಗಿ? ಈ ಈಕೊಲೈ ಇನ್ಫೆಕ್ಷನ್ಸ್ ಏನಂತ ಇರುತ್ತದೆ, ಇದಕ್ಕೆ ಕೋಲಿ ಬ್ಯಾಸಿಲೋಸಿಸ್ ಅಂತಲೂ ಸಹ ನಾವು ಹೇಳ್ತೀವಿ ಸರ್. ಅದು ಇದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ, ಸಾಮಾನ್ಯವಾಗಿ ಗಟ್ಟಲ್ಲಿ ಅಂದರೆ ಜಠರದಲ್ಲಿ ಸಾಮಾನ್ಯವಾಗಿ ಇರುತ್ತೆ. ಯಾವಾಗ ಬರ್ಡ್ಸ್ನಲ್ಲಿ ಅಥವಾ ಕೋಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಈಕೊಲೈ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ಬಿಡ್ತದೆ. ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಫೀಕಲ್ ಕಂಟಾಮಿನೇಷನ್ ಅಂದರೆ ಹಿಕ್ಕೆಗಳು ನೀರಿಗೆ ಬೀಳ್ತಕ್ಕಂಥದ್ದು, ಆಹಾರಕ್ಕೆ ಬೀಳ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಿದಾಗ ನೀರು ಮತ್ತು ಆಹಾರದ ಉಣಿಕೆಗಳನ್ನು ಇದು ಈಕೊಲೈ ಇನ್ಫೆಕ್ಷನ್ಸು ಬರೋ ಚಾನ್ಸ್ ಇರ್ತದೆ ಸಾಮಾನ್ಯವಾಗಿ. ಇದರಲ್ಲೂ ಸಹ ಎಂಟಿರೈಟಿಸ್ ಅಂತ ಬೇದಿ ಆಗ್ತಾ ಇರ್ತದೆ. ಆಮೇಲೆ ನಿಮಗೆ ರೆಸ್ಪಿರೇಟರಿ ಇನ್ವಾಲ್ವ್ಮೆಂಟು ಇರ್ತದೆ ಇದರಲ್ಲಿ ಸ್ವಲ್ಪ ಉಸಿರಾಡುವುದು. ಹೌದು. ಅಂಡ್ ಬಟ್ ಈ ಒಂದು ಈಕೊಲೈ ಇನ್ಫೆಕ್ಷನ್ ಏನಿದೆ ಬಹಳಷ್ಟು ಡ್ರಗ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಇದು, ಮ್ಯುಟೇಷನ್ ಚೇಂಜಸ್ ಆಗ್ತಾ ಇರ್ತದೆ. ಔಷಧಿಗಳಿಗೆ ಒಂದು ಔಷಧಿ ಕೊಟ್ಟರೆ ಅದು ಕಂಟ್ರೋಲ್ ಆಗಲ್ಲ, ಇನ್ನೊಂದು ಔಷಧಿ ಕೊಟ್ಟರೆ ಒಂದು ಸ್ವಲ್ಪ ದಿವಸ ಕಂಟ್ರೋಲ್ ಅನಿಸುತ್ತೆ, ಮತ್ತೆ ನಿಮಗೆ ಕಂಟ್ರೋಲ್ ಮರುಕಳಿಸುತ್ತೆ. ಹಾಗಾಗಿ ನಿಮಗೆ ಈ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಒಂದು ಎಫೆಕ್ಟಿವ್ ಆಂಟಿಬಯೋಟಿಕ್ನ ಕಲ್ಚರ್ ಸೆನ್ಸಿಟಿವ್ ಟೆಸ್ಟ್ ಮಾಡಿ ಯೂಸ್ ಮಾಡೋದು ಒಳ್ಳೆಯದು. ಮತ್ತೆ ಈ ಹ್ಯಾಚಿಂಗ್ ಎಕ್ಸನ್ನು ನಾವು ಕಲೆಕ್ಟ್ ಮಾಡ್ತೀವಲ್ಲ ಮರಿ ಮಾಡಿಸೋದಕ್ಕೆ ಮರಿಗಳು ಅದನ್ನು ಫ್ಯುಮಿಗೇಷನ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮೊಟ್ಟೆಗಳನ್ನ ಮೊಟ್ಟೆಯನ್ನೇ ಧೂಪ ಮಾಡ್ತೀವಿ, ಧೂಪ ಹಾಕ್ಬೇಕು. ಮೊಟ್ಟೆಗಳನ್ನ ಧೂಪ ಹಾಕ್ಲಿಕ್ಕೆ ಈ ಫ್ಯುಮಿಗೇಷನ್ ಅಂತ ಹೇಳ್ತೀವಿ ನಾವು. ಈಗ ಒಂದು 10x strength ಅಂತ ಉಪಯೋಗಿಸ್ತೀವಿ. 10x strength ಅಂತಂದ್ರೆ 20 mg ಆಫ್ KMnO4 ಪೊಟಾಷಿಯಂ ಪರ್ಮಾಂಗನೇಟ್ ಪ್ಲಸ್ 40 mL ಆಫ್ 40% ಫಾರ್ಮಲಿನ್ ಅಂತ ಹೇಳ್ತೀವಿ. ಇವೆರಡನ್ನು ಬಳಸಿದಾಗ ಅದರಿಂದ ಬರ್ತಕ್ಕಂತ ಹೊಗೆ ಇದೆಯಲ್ಲ, ಧೂಮ ಬರುತ್ತಲ್ಲ ಹೊಗೆ, ಇಟ್ ಈಸ್ ಜರ್ಮಿಸೈಡಲ್. ಕೋಳಿಯ ಮೊಟ್ಟೆಯ ಮೇಲಿರ್ತಕ್ಕಂಥ ಎಲ್ಲ ರೋಗಾಣುಗಳನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಇರ್ತದೆ. ಒಂದು ಏರ್ ಟೈಟ್ ರೂಮ್ನಲ್ಲಿ ಇದನ್ನು ಮಾಡ್ತೇವೆ ಸಾಮಾನ್ಯವಾಗಿ, ಯಾಚರಿ ಇರೋರು ಎಲ್ಲರೂ ಮಾಡ್ತಾರೆ, ಸಾಮಾನ್ಯವಾಗಿ ಮಾಡ್ತೀವಿ. ಈ ಥರ ಮೆಜರ್ಸ್ನ ತಗೊಂಡ್ರೆ ಸುಮಾರು ರೋಗಗಳನ್ನ ಕಂಟ್ರೋಲ್ ಮಾಡಬಹುದು. ಕೋಲಿ ಬ್ಯಾಸಿಲೋಸಿಸ್ ತಡಿಬೋದು ಸರ್. ಇನ್ನು ನಾವು ವೈರಸ್ ಕಾಯಿಲೆಗಳು ಬಂದರೆ ಯಾವ್ಯಾವ ವೈರಸ್ ಕಾಯಿಲೆಗಳು ಬರ್ತವೆ ಅಂತೀರಿ ಸರ್? ಈಗ ವೈರಸ್ನಲ್ಲಿ ಬಹಳಷ್ಟು ಕಾಯಿಲೆಗಳಿದೆ. ನಾವು ಈಗ ವಾಣಿಜ್ಯ ಕೋಳಿ ಸಾಕಣೆ ಶುರು ಮಾಡಿದ ಮೇಲೆ ದೊಡ್ಡ ಪ್ರಮಾಣದ ಕೋಳಿಗಳು ಒಂದೇ ಕಡೆ ಇರೋದ್ರಿಂದ ಒಂದು ಕೋಳಿಯಿಂದ ಇನ್ನೊಂದು ಕೋಳಿಗೆ ರೋಗ ಆಡತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಆಗಿದೆ. ಇದರಲ್ಲಿ ಈ ವೈರಸ್ನಲ್ಲಿ ಮ್ಯಾರೆಕ್ಸ್ ಡಿಸೀಸ್ ಅಂತಕ್ಕಂಥದ್ದು ಒಂದು ಕಾಯಿಲೆ ಇದೆ, ಲಿಂಫಾಯ್ಡ್ ಲಿಕೋಸಿಸ್ ಅಂತ ಸಾರ್ಕೋಮಾ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಈ ಟ್ಯೂಮರ್ಸ್ ಇರ್ತದೆ. ದೇಹದ ವಿಸರಲ್ ಆರ್ಗನ್ಸ್ ಅಂತ ಹೇಳ್ತೀವಲ್ಲ, ಯಾವುದು ಕಿಡ್ನಿ ಇರ್ಬೋದು, ಜೀರ್ಣಾಂಗಗಳ ವೈಟಲ್ ಆರ್ಗನ್ಸ್ ಅಂತ ಹೇಳ್ತೀವಿ, ಮುಖ್ಯವಾದ ಅಂಗಾಂಗಗಳು, ಇದರಲ್ಲಿ ಟ್ಯೂಮರ್ ತರ ಗ್ರೋತ್ ಆಗ್ತಕ್ಕಂಥ ಲಿಂಫಾಯ್ಡ್ ಲ್ಯೂಕೋಸಿಸ್ ಗಡ್ಡೆಗಳು ಕಂಡು ಬರ್ತದೆ. ಅದು ಒಂದು. ಈ ಮ್ಯಾರೆಕ್ಸ್ ಡಿಸೀಸ್ ಅಂತಕ್ಕಂಥ ಒಂದು ಕಾಯಿಲೆ ಬರ್ತದೆ. ಅದಕ್ಕಿಂತ ನೆಕ್ಸ್ಟ್ ಮುಖ್ಯವಾಗಿರ್ತಕ್ಕಂಥ ನ್ಯೂ ಕ್ಯಾಸ್ಟಲ್ ಡಿಸೀಸ್ ಅಂತ ಹೇಳ್ತೀವಿ, ಅದು ರಾಣಿಕೇಟ್ ಡಿಸೀಸ್ ಅಂತ. ರೈತರು ಕೊಕ್ಕರೆ ರೋಗ ಅಂತ ಇರ್ತಾರೆ. ಹಾ, ಸಾಮಾನ್ಯವಾಗಿ ಹಳ್ಳಿ ಕಡೆ ನಾವು ಕೊಕ್ಕರೆ ರೋಗ ಅಂತಾನೆ ಕಳಿತೀವಿ. ಈಗ ನಾವು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂದ ಈ ಕೊಕ್ಕರೆ ರೋಗಕ್ಕೆ ಫ್ರೀ ವ್ಯಾಕ್ಸಿನ್ ಮಾಡ್ತಾ ಇರ್ತಾರೆ. ಹೌದೌದು. ಈ ಮರಿಗಳು ಸುಮಾರು ಒಂದು 10 ವಾರ 8 ವಾರ ಇರ್ತಕ್ಕಂಥ ಮರಿಗಳನ್ನ ಪಾವುಗೋಳಿ ಅಂತ ಹೇಳ್ತೀವಿ, ಅದನ್ನ ಆಸ್ಪತ್ರೆ ಕರ್ಕೊಂಡು ಬಂದ್ರೆ ಆ ಇಂಜೆಕ್ಷನ್ ಅನ್ನ ಅಲ್ಲಿರ್ತಕ್ಕಂಥ ಪಶುವೈದ್ಯಾಧಿಕಾರಿಗಳು ಅಥವಾ ಅವರ ಸಿಬ್ಬಂದಿ ವಾರದಲ್ಲಿ ಇಂಥ ದಿವಸ ಅಂತ ಹೇಳಿರ್ತಾರೆ, ಕೊಡ್ತಾ ಹೋಗ್ತಾರೆ. ಅದನ್ನ ಕೊಡಿಸೋದ್ರಿಂದ ಈ ಒಂದು ನ್ಯೂ ಕ್ಯಾಸ್ಟಲ್ ಡಿಸೀಸ್ ಅಥವಾ ರಾಣಿಕೇಟ್ ಡಿಸೀಸ್ ಅನ್ನ ಬಹಳಷ್ಟು ಕಂಟ್ರೋಲ್ ಮಾಡ್ಬೋದು. ಈ ರಾಣಿಕೇಟ್ ಡಿಸೀಸ್ ಅಂತಂತ ಯಾಕೆ ಕರಿತೀವಿ ಅಂತಂದ್ರೆ, ಇದು ರಾಣಿಕೇಟ್ ಅಂತಕ್ಕಂಥದ್ದು ಒಂದು ಜಾಗದ ಹೆಸರು. ಪ್ರಪ್ರಥಮ ಬಾರಿಗೆ ರಾಣಿಕೇಟ್ ಅಂತ ಜಾಗ ಏನಿದೆ ಅದು ಉತ್ತರ ಪ್ರದೇಶದಲ್ಲಿದೆ, ಅಲ್ಲಿ ಇದು ಕಂಡು ಬಂತು. ಏನ್ ಲಕ್ಷಣ ಇದ್ರದ್ದು? ಇದು RNA ವೈರಸ್ ಇಂದ ಹರಡತಕ್ಕಂತ ಒಂದು ಕಾಯಿಲೆ. ಇದರ ಲಕ್ಷಣಗಳು ಏನಂತಂದ್ರೆ ಪ್ಯಾರಾಲಿಸಿಸ್, ನರ್ವಸ್ ಇನ್ವಾಲ್ವ್ಮೆಂಟ್ ಇರ್ತದೆ. ಲಕ್ವ ಹೊಡೆದ್ರ ಒಂದು, ಮತ್ತೆ ಟಾರ್ಟಿಕ್ ಓಲಿಸ್ ಅಂತ ಹೇಳ್ತೀವಿ, ಕತ್ತನ್ನ ಒಂದ್ ಕಡೆಗೆ ಬಿಟ್ಕೊಳ್ತಕ್ಕಂಥದ್ದು, ಅದು ಒಂದು. ಅದ್ರ ಜೊತೆಗೆ ಗ್ರೀನಿಶ್ ಡಯೇರಿಯಾ ಇದರಲ್ಲೂ ಸಹ ಇರ್ತದೆ. ಇದರಲ್ಲೂ ಇರ್ತದೆ. ಇದ್ರ ಜೊತೆಗೆ ರೆಸ್ಪಿರೇಟರಿ ಇನ್ವಾಲ್ವ್ಮೆಂಟ್ ಸಹ ಇರ್ತದೆ, ಇದರಲ್ಲಿ ಉಸಿರಾಟದ ಸಮಸ್ಯೆ ಇರ್ತದೆ. ಈ ತರ ಒಂದು ಲಕ್ಷಣಗಳು ಕಂಡು ಬಂದಾಗ ಸಾಮಾನ್ಯವಾಗಿ ಸಣ್ಣ ಕೋಳಿಗಳಾದ್ರೆ 90% ಮಾರ್ಟಾಲಿಟಿ ಬಂದ್ಬಿಡುತ್ತೆ. ಹೌದೌದು. ಯಾಕೆಂದ್ರೆ ಬಂತು ಅಂದ್ರೆ ಹಿಂಡಿಂಡಾಗಿ ಸಾಯ್ತಾ ಕೋಳಿಗಳು. ನಾವು ಹಳ್ಳಿಗಳಲ್ಲಿ ಮೊದಲೆಲ್ಲ ನೋಡ್ತಾ ಇದ್ವಿ, ನಾಟಿ ಕೋಳಿಗಳಲ್ಲೂ ಸಹ ಈ ರೋಗ ಬರ್ತದೆ. ಒಂದ್ಸರಿ ಕೋಳಿಗೆ ರೋಗ ಬಂದ್ಬಿಟ್ರೆ ಮನೇಲಿರ್ತಕ್ಕಂಥ ಎಲ್ಲಾ ಕೋಳಿ ಸತ್ತು ಹೋಗ್ತವೆ. ಅಂದ್ರೆ ಈ ಕೋಳಿ ರೋಗ ಇದೆಯಲ್ಲ, ಇದು ರಾಣಿಕೇಟ್ ಕೊಕ್ಕರೆ ರೋಗ, ಹೇಳಿ ಮನುಷ್ಯರಿಗೆ ಬರೋದಿಲ್ವೇ? ಸಾಮಾನ್ಯವಾಗಿ ಮನುಷ್ಯರಿಗೆ ಬರೋದಿಲ್ಲ. ರೋಗಗಳೆಲ್ಲ ಸ್ಪೀಸೀಸ್ ಸ್ಪೆಸಿಫಿಕ್ ಇರ್ತದೆ, ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು. ಆದ್ರೂ ಕೆಲವು ಸಾರಿ ಹ್ಯೂಮನ್ಸ್ಗೆ ಎಕ್ಸ್ಪೋಜರ್ ಆದಾಗ, ನಮ್ಮಲ್ಲಿರ್ತಕ್ಕಂಥ ರಿಸರ್ಚ್ ರೆಕಾರ್ಡ್ಸ್ ಏನಂತ ಹೇಳುತ್ತೆ ಅಂತಂದ್ರೆ, ವೆನ್ ದಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಎಕ್ಸ್ಪೋಸ್ಡ್ ಟು ದಿಸ್ ರಾಣಿಕೇಟ್ ವೈರಸ್ ಆರ್ ನ್ಯೂ ಕ್ಯಾಸ್ಟಲ್ ಡಿಸೀಸ್ ವೈರಸ್, ಮೈಲ್ಡ್ ಕಂಜಂಕ್ಟಿವೈಟಿಸ್ ಆಗೋ ಚಾನ್ಸ್ ಇರುತ್ತೆ. ಕಣ್ಣಿಗೆ ಸ್ವಲ್ಪ ಉರಿ ಬರ್ತಕ್ಕಂಥದ್ದು, ಒನ್ ಆರ್ 2 ಡೇಸ್ ಇರ್ತದೆ ನೀರು ಬರ್ತಕ್ಕಂಥದ್ದು, ಬಟ್ ಹಾಗೆ ಸಬ್ಸೈಡ್ ಆಗುತ್ತೆ, ಸೆಲ್ಫ್ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಈ ರಾಣಿಕೇಟ್ ರೋಗ ಅಥವಾ ಕೊಕ್ಕರೆ ರೋಗಕ್ಕೆ ಲಸಿಕೆ ಏನಾದರೂ ಇದೆಯಾ ಇದಕ್ಕೆ? ಹೌದು ಸರ್, ಇದು ಬಹಳ ಒಂದು ಪ್ರಮುಖವಾದ ಕಾಯಿಲೆ ಆಗಿರೋದ್ರಿಂದ, ವೈರಸ್ ಕಾಯಿಲೆ. ಇದಕ್ಕೆ ಮರಿಯಿಂದ ದೊಡ್ಡ ಕೋಳಿ ಆಗೋವರೆಗೂ ವ್ಯಾಕ್ಸಿನ್ ಮಾಡ್ತಾ ಇರ್ತೀವಿ. ಇದು ಹೇಗೆ ಅಂತಂದ್ರೆ, 7ನೇ ದಿವಸದ ಮರಿ 7th day ಕಣ್ಣಿನ ಮುಖಾಂತರ ಲಸಿಕೆನ ಹಾಕ್ತೀವಿ. ಸಾಮಾನ್ಯವಾಗಿ ಕೋಳಿ ಲಸಿಕೆಗಳು ನಿಮಗೆ 500 ಡೋಸು 1000 ಡೋಸ್ ಬರ್ತವೆ. ಈಗ 1, 2, 10 ಡೋಸ್ ಬರೋದಿಲ್ಲ. ಅವಾಗ ಏನ್ ಮಾಡ್ತೀವಿ, ಈಗ 1000 ಡೋಸು ವ್ಯಾಕ್ಸಿನ್ ಇದ್ರೆ 30 ml ಡೈಲ್ಯೂಂಟ್ ಇರುತ್ತೆ, ಅದರ ಜೊತೆ ನಾವು ಮಿಕ್ಸ್ ಮಾಡ್ಕೋತೀವಿ. ಅದನ್ನ ಮಿಕ್ಸ್ ಮಾಡಿಕೊಂಡು 7ನೇ ದಿವಸದ ಮರಿಗೆ ಕಣ್ಣಿಗೆ 1 ಹನಿ, ಯಾವ್ದಾದ್ರು ಒಂದು ಕಣ್ಣಿಗೆ, ಎಡ ಬಲ ಯಾವ್ದಕ್ಕಾರ ಹಾಕ್ಬೋದು, 1 ಹನಿ ಹಾಕ್ಬೋದು, ಅಥವಾ ನೇಸಲ್ ಡ್ರಾಪ್ ಅಂತ ಹೇಳ್ತೀವಿ, ಅದಕ್ಕೂ ಸಹ ಮೂಗಿಗೂ ಒಂದು ಡ್ರಾಪ್ ಅನ್ನ ಹನಿಯನ್ನ ಹಾಕ್ಬೇಕು. ಎಲ್ಲಾ ಕೋಳಿ ಮರಿಗಳಿಗೂ ಹಾಕ್ಬೇಕು. ಈಗ ಹತ್ರ ನಿಮ್ಮ ಹತ್ರ 10,000 ಮರಿ ಇದೆ ಅಂದ್ರೆ 10,000 ಮರಿಗೂ ಕೈನಲ್ಲಿ ಹಿಡಿದು ಹಾಕ್ಬೇಕು. ಆ ತರ ಮಾಡಿ ಮತ್ತೆ ಏನ್ ಮಾಡ್ತೀವಿ, ನೀವು 7ನೇ ದಿವಸ ಹಾಕಿದ ಲಸಿಕೆನ 28ನೇ ದಿವಸ ತಿರ್ಗಾ ರಿಪೀಟ್ ಮಾಡ್ತೀವಿ. 28ರಿಂದ 35 ದಿವಸ ಒಳಗಡೆ ಮತ್ತೊಂದ್ಸಾರಿ ರಿಪೀಟ್ ಮಾಡ್ತೀವಿ. ಆ ರಿಪೀಟ್ ಮಾಡೋ ಸಂದರ್ಭದಲ್ಲಿ ಕಣ್ಣಿಗೆ ಹಾಕೋದ್ರ ಬದಲು, ಯಾಕಂದ್ರೆ ಕೋಳಿ ಮರಿಗಳು ಸ್ವಲ್ಪ ದೊಡ್ಡದಾಗಿರ್ತದೆ, ಅವಾಗ ಹಿಡಿದು ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ, ಅವಾಗ ನೀರಿನಲ್ಲಿ ನಾವು ಕೊಡ್ತೀವಿ. ನೀರಿನಲ್ಲೂ ಕೊಡ್ಬೋದು. ನೀರಿನಲ್ಲಿ ಲಸಿಕೆ ಕೊಟ್ಟಾಗ ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ನೀವು ಅನುಸರಿಸಬೇಕಾಗುತ್ತೆ. ಏನಂತಂದ್ರೆ, ಈಗ ನೀರಿನ ಗುಣಮಟ್ಟ ನೋಡಬೇಕಾಗತ್ತೆ. ಸಾಮಾನ್ಯವಾಗಿ ನೀರನ್ನ ನಾವು ಉಪಯೋಗಿಸ್ಬೇಕಾರೆ ಟ್ಯಾಂಕರ್ ಇಂದ ನೀರು ಬರ್ತದೆ, ಮುನ್ಸಿಪಾಲಿಟಿ ನೀರು ಬರ್ತದೆ, ಅಥವಾ ನಿಮ್ಮ ಬೋರಿಂದ ನೀರು ಬರ್ಬೋದು. ಈ ಸಂದರ್ಭದಲ್ಲಿ ಏನಾಗುತ್ತೆ, ನೀರಿಗೆ ಸ್ವಚ್ಛ ಮಾಡಲಿಕ್ಕೆ ಆಗ್ತಾರೆ ನೋಡಿ, ಏನಂತ ಹೇಳಿ ಕ್ಲೋರಿನ್ ಹಾಕ್ತಿವಲ್ವಾ, ಆ ಕ್ಲೋರಿನ್ ಇದ್ದಾಗ ಏನಾಗುತ್ತೆ, ನಾವು ವ್ಯಾಕ್ಸಿನ್ ಅನ್ನ ಅದ್ರ ಜೊತೆ ಹಾಕಿ ಬಳಕೆ ಮಾಡಿದರೆ ಆ ಕ್ಲೋರಿನ್ ಮತ್ತು ವ್ಯಾಕ್ಸಿನ್ ಮಾಲಿಕ್ಯೂಲ್ಸ್ ಅಟ್ಯಾಚ್ ಆಗಿ ನಿಮಗೆ ಕೋಳಿಗೆ ವ್ಯಾಕ್ಸಿನ್ ಸಿಗೋದಿಲ್ಲ. ಅದಕ್ಕೇನು ಮಾಡಬೇಕು, ನಾವು ಈ ಸ್ಕಿಮ್ಡ್ ಮಿಲ್ಕ್ ಪೌಡರ್ನ ಹಾಕ್ತೀವಿ. ಕೃಷಿ ರಂಗದಲ್ಲಿ ಇದುವರೆಗೂ ಕೃಷಿ ವಾರ್ತೆ ಹಾಗೂ ಕೋಳಿಗಳಿಗೆ ಬರುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಸಿಆರ್ ಗೋಪಿನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನು ನಾಳಿನ ಕೃಷಿರಂಗದಲ್ಲಿ ಕೇಳಿ, ಜೈವಿಕ ರೋಗನಾಶಕಗಳ ಬಳಕೆ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಸ್ಯರೋಗಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಎನ್ ನಾಗರಾಜ್ ಅವರೊಂದಿಗೆ ಸಂದರ್ಶನ. ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ಎಂ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಪ್ರಕಟಣೆಗಳು. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮಗೆ ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದೆಯಾ? ಮಾರ್ಕೆಟಿಂಗ್ನಲ್ಲಿ ಅನುಭವ ಇದೆಯಾ? ಹಾಗಿದ್ರೆ ಬೆಂಗಳೂರು ಆಕಾಶವಾಣಿಯಲ್ಲಿ ಜಾಹೀರಾತು ಪ್ರತಿನಿಧಿಗಳು ಅಂದರೆ ಕ್ಯಾನ್ವಾಸರ್ಗಳಾಗಿ ಕೆಲಸ ಮಾಡೋದಕ್ಕೆ ಇಲ್ಲೊಂದು ಸದವಕಾಶ. ಆಸಕ್ತ ಯುವಕ ಯುವತಿಯರು ಅರ್ಜಿಗಳನ್ನು ಸಲ್ಲಿಸಬಹುದು. ನಿಮ್ಮ ಎರಡು ಭಾವಚಿತ್ರದೊಂದಿಗೆ ಅರ್ಜಿಯಲ್ಲಿ ಹೆಸರು, ವಯಸ್ಸು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ, ಜೊತೆಗೆ ಇಬ್ಬರು ವ್ಯಕ್ತಿಗಳಿಂದ ಪರಿಚಯ ದೃಢೀಕರಣ ಪತ್ರವನ್ನು ತಪ್ಪದೇ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಶುಲ್ಕ 590 ರೂಪಾಯಿಗಳು. ಇದನ್ನು ಡಿಡಿ ಮೂಲಕ ಸಲ್ಲಿಸಬಹುದು. ಅರ್ಜಿ ನಮೂನೆಗೆ ಹಾಗೂ ಹೆಚ್ಚಿನ ಮಾಹಿತಿಗೆ ಬೆಂಗಳೂರು ಆಕಾಶವಾಣಿಯ ವಾಣಿಜ್ಯ ವಿಭಾಗವನ್ನು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:00 AM-4:00 PM ನಡುವೆ ಸಂಪರ್ಕಿಸಿ. ನಿಮ್ಮ ಬಿಡುವಿನ ಸಮಯವನ್ನು